ಆಮೇಲೆ ಕುರಿ ಸಾಕಣೆ ಮಾಡೋದು, ಕೋಳಿ ಸಾಕಣೆ ಮಾಡೋದು, ಅಂದ್ರೆ ಎಲ್ಲದಕ್ಕೂ ಟ್ರೈನಿಂಗ್ ಕೊಡ್ತಾರೆ. ಅದನ್ನೆಲ್ಲ ಪ್ರತ್ಯಕ್ಷಿಕ ಮೂಲಕ ಟ್ರೈನಿಂಗ್ ಕೊಡ್ತಾರೆ. ಅದನ್ನ ತಿಳ್ಕೊಂಡು ಬಂದೆ ಅಂದ್ರೆ ಖಂಡಿತ ನೀನು ಇನ್ನೊಬ್ಬರಿಗೆ ನೀ ಗೈಡ್ ಮಾಡ್ತೀವಿ, ಅಷ್ಟು ಚಲೋ ಆಗ್ತದೆ. ಅದು ಬಹಳ ಮುಖ್ಯ ನೋಡಪ್ಪ. ವಿರಿಸಿ ಅವನು ಚಲೋ ಕಮತ ಮಾಡಕತ್ತ, ನಾವು ಬರ್ತೇನಂತ, ಅವನು ಬರ್ತಾನೆ, ತಾ ಏನ್ ಮಾಡ್ತೀನಿ ಅದನ್ನೆಲ್ಲ ನೀನ್ ಹೇಳ್ತಾನೆ. ಕರ್ಕೊಂಡೋಗಂತೇಳಿ ಅವನು ಈಗ ರೈತರ ಜೊತೆಗೆ ಸಹವಾಸ ಇದ್ರೆ ನೀನು ಒಳ್ಳೆ ರೈತ ನೀನು ಬಾರಪ್ಪ, ಮತ್ತೆ ಚಲೋ ಮತ್ತೆ ನಾ ಇದ್ದೇ ಇರ್ತೀನಿ. ಇದನ್ನೆಲ್ಲ ನೀ ತಿಳಿಸ್ಕೊಟ್ಟೆ ಅಂದ್ರೆ ನಮಗೂ ಒಂದಿಟ್ಟು ಧೈರ್ಯ ಬರ್ತೈತೇನೆ. ನೋಡಪ್ಪ ನಿಮ್ಮಪ್ಪ ಎಷ್ಟು ನನಗೆ ನೆನಪೈತಿ, ಎಷ್ಟು ಬಹಳ ಖುಷಿಯಿಂದ ಮಾಡ್ತಿದ್ದ, ಅನ್ನದಾತೆ ಅಂತ ತಿಳ್ಕೊಂಡು ಭೂಮಿ ಮೇಲೆ ಬಹಳ ಜೀವನ ಇಟ್ಟಿದ್ದ. ಆದ್ರೆ ಏನತ್ತು ಪರಿಸ್ಥಿತಿ, ಈಗ ಬರಗಾಲ ಬಂದಾಗ ಏನತ್ತು ಕಣ್ಣೀರ್ ಕಪಾಳಕ್ಕೆ ಬರೋಂಗ್ ಆತವ್ರಿ ಪಾಪ. ಅಲ್ಲ ಹಿಂಗಾಗಿ ಅಪ್ಪ ಹೇಳಿದ ಖರೆ ಐತಿ ನೋಡು, ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆನ ಮೇಲೆ ಅಂತಿದ್ರು ಅವ್ರು. ಅಗದಿ ಖರೆ ನೋಡು. ಅದು ನನಗೆ ಇಷ್ಟು ಸಾಲಿ ಕಲಿತರು ನೀನು ಮತ್ತೆ ಕೃಷಿ ಮಾಡ್ಬೇಕಂತೀಯಲ್ಲ, ನನಗೆ ಬಹಳ ಖುಷಿ ಆಗ್ಯದ. ನಿನಗೆ ಬೇಕಾದಂಗ ಸಹಾಯ ಆಗತ್ತೆ, ನಾನು ನಿನ್ನ ಜೊತೆಗೆ ಇರ್ತೀನಿ. ನಾನು ಹತ್ರ ತೀರ್ಮಾನ ಮಾಡಿಬಿಟ್ಟೆ, ಏನಾರ ಯಾಕಾಗ್ಲಿ ಈ ಒಕ್ಕಲ್ತನ ಮಾಡದ, ಇದ್ರಾಗ ನಾ ಏನಾರ ಸಾಧನೆ ಮಾಡ್ಬೇಕಂತ ಮಾಡೇನಿ ನೋಡು. ನೀ ಏನಾರ ಮಾಡು, ನಾನು ನಿನ್ನ ಜೊತೆಗದೀನಿ. ಇವತ್ತು ಯಶಸ್ವಿಯಾಗಿ ನೀನು ಒಬ್ಬ ಪ್ರಗತಿಪರ ರೈತ ಅನ್ನುವಂಗೆ ನಾನು ನೋಡ್ತೀನಿ ನೋಡಪ್ಪ. ಕೃಷಿ ಮಾಹಿತಿ ಕೇಳಿದಿರಿ. ಇನ್ನು ಮುಂದೆ ಹುಬ್ಬಳ್ಳಿ ತಾಲೂಕು ಬ್ಯಾಹಟ್ಟಿಯ ಮೌಲಾಸಾಬ್ ಗರಗದ ಹಾಗೂ ಸಂಗಡಿಗರಿಂದ ದೊಡ್ಡಾಟ, ದ್ರೌಪದಿಯ ಸ್ವಯಂವರ ಅರ್ಥಾತ್ ದುರ್ಯೋಧನ ಗರ್ವಭಂಗ ಸನ್ನಿವೇಶ. ಸ್ವಯಂವರವನ್ನು ಏರ್ಪಡಿಸಿದ್ದಾರೆ. ಈ ಸ್ವಯಂವರಕ್ಕೆ ಎಲ್ಲ ರಾಜ ಮಹಾರಾಜರು ಆಗಮಿಸಬೇಕೆಂದು ಈ ಡಂಗೂರದ ಮೂಲಕ ಸಾರಲಾಗಿದೆ. ಕೇಳ್ರಪ್ಪ ಕೇಳ್ರಿ. ಹೇ ಸಖಿ ಹೇಳಿ. ದ್ರೌಪದಿ ದೇವಿ, ದೂತನೊಬ್ಬ ಬಂದು ಓಲೆಯನ್ನು ಓದಿ ಹೋದನಲ್ಲ, ಈ ಡಂಗುರದ ವಾರ್ತೆ ಏನು? ಚಂದದಿಂದ ಹೇಳಮ್ಮ ಸಖಿ ಹೇಳಿ. ದ್ರೌಪದಿ ದೇವಿ, ಸಖಿ ಹೇಳಿ. ನಿಮ್ಮ ತಂದೆಯವರಾದ ದ್ರುಪದ ಮಹಾರಾಜರು ನಿನ್ನ ಮದುವೆ ಸಲುವಾಗಿ ಸ್ವಯಂವರವನ್ನು ಏರ್ಪಡಿಸಿದ್ದಾರೆ. ಈ ಸ್ವಯಂವರದಲ್ಲಿ ಯಾರು ಗೆಲ್ಲುವರೋ ಅವರಿಗೆ ನಿಮ್ಮನ್ನು ಕೊಟ್ಟು ಮದುವೆ ಮಾಡುತ್ತೇನೆಂದು ಈ ಡಂಗೂರದ ಮೂಲಕ ಸಾರುತ್ತಿರೋರು. ತಿರೀತೇ ದ್ರೌಪದಿ ದೇವಿಯೇ. ಅಯ್ಯೋ ಶಿವ ಶಿವ. ಸಖಿ ಹೇಳಿ. ದ್ರೌಪದಿ ದೇವಿಯೇ, ನನ್ನ ನುಡಿಯನ್ನು ಆಲಿಸುವಂತವಳಾಗು. ಅದೇನಿರ್ದು ಹೇಳುವಂತವಳಾಗು. ಬಗೆಯಿತೆ, ಪಂಚ ಪಾಂಡವರನ್ನು ಮದುವೆಯಾಗಬೇಕೆಂಬ ನನ್ನ ಕನಸು ಕನಸಾಗಿ ಉಳಿಯಿತೆ. ಹೇ ಸಖಿ ಹೇಳಿ, ದ್ರೌಪದಿ ದೇವಿ ಪಂಚ ಪಾಂಡವರನ್ನು ಮದುವೆಯಾಗಬೇಕೆಂದು ಜಗದಂಬೆ ವೃತ್ತ ಮಾಡಿದ್ದು, ಫಲ ಸಿಗದಾಯಿತೆ. ಇದಕ್ಕೆ ನಾನೇನು ಮಾಡಲಿ? ಬೇಗನೆ ಹೇಳುವೆ ಸಖಿ ಹೇಳಿ. ದ್ರೌಪದಿ ದೇವಿ ಸಖಿ ಹೇಳಿ, ಪಂಚ ಪಾಂಡವರು ಅರಗಿನ ಮನೆಯಿಂದ ಪಾರಾದರೆಂಬ ವಾರ್ತೆ ನೋಡು ಕೇಳಿರುವೆ. ನೀನೇನು ಚಿಂತೆಯನ್ನು ಮಾಡಬೇಡಮ್ಮ ದ್ರೌಪದಿ ದೇವಿಯೇ. ಹೇ ಸಖಿ ಹೇಳಿ. ದ್ರೌಪದಿ ದೇವಿಯೇ, ನೀನು ಹೇಳಿದ ಮಾತುಗಳು ಕೇಳಿ ನನಗೆ ತುಂಬಾ ಸಂತೋಷವಾಯಿತು. ಇದಕ್ಕೆ ನಾ ಮುಂದೇನು ಮಾಡಲಿ? ನೀನೇ ಹೇಳುವಂತವಳಾಗ ಸಖಿ ಹೇಳಿ. ದ್ರೌಪದಿ ದೇವಿ ಸಖಿ ಹೇಳಿ, ಶ್ರೀಕೃಷ್ಣ ಪರಮಾತ್ಮನ ಸಹಾಯದಿಂದ ಪಂಚ ಪಾಂಡವರು ಮಾರು ವೇಷದಲ್ಲಿ ಬಂದು ಈ ಸ್ವಯಂವರವನ್ನು ಗೆಲ್ಲುವರು. ನೀನು ಮಾಡಿದ ಜಗದಂಬೆ ವ್ರತವು ಪೂರ್ಣವಾಗುವುದು, ನಿನ್ನ ಈಚೆಯು ಈಡೇರುವುದು. ಸೀತೆ ದ್ರೌಪದಿ ದೇವಿಯೇ. ಹೇ ಸಖಿ ಹೇಳಿ. ಹೇ ದ್ರೌಪದಿ ದೇವಿಯೇ, ಒಂದು ವೇಳೆ ನೀನು ಹೇಳಿದ ಮಾತು ನಿಜವಾದರೆ ನಿನ್ನ ಬಾಯಿಗೆ ಹಾಲು ಸಕ್ಕರೆಯನ್ನು ಹಾಕುತ್ತೇನೆ. ತಿಳಿಯಿತೆ ಸಖಿ ಹೇಳಿ. ದ್ರೌಪದಿ ದೇವಿ ಸಖಿ ಹೇಳಿ, ಇನ್ನೇಕೆ ವಿಳಂಬ? ತಡ ಮಾಡಿ ಸ್ವಯಂವರಕ್ಕೆ ಹೋಗೋಣ ನಡೆಯಮ್ಮ ದ್ರೌಪದಿ ದೇವಿ. ಹೇ ಸಖಿ ಹೇಳಿ. ದ್ರೌಪದಿ ದೇವಿ, ನಿನ್ನ ಮಾತುಗಳನ್ನು ಕೇಳಿ ನನ್ನ ಮನಸ್ಸಿಗೆ ಅತ್ಯಾನಂದವಾಯಿತು. ನೀನು ಹೇಳಿದಂತೆ ಪಾಂಡವರ ಜೊತೆ ನನ್ನ ಸ್ವಯಂವರ ನಡೆದರೆ ನಿನಗೆ ಚಿನ್ನದ ಬಳೆಗಳನ್ನು ಉಡುಗೊರೆಯಾಗಿ ಕೊಡುತ್ತೇನೆ. ತಿಳಿಯಿತೆ ಸಖಿ ಹೇಳಿ. ಯಾಕಾಗಲಲ್ಲದು? ಹೇ ಅಮ್ಮ ದ್ರೌಪದಿ ದೇವಿ. ಹೇ ಸಖಿ ಹೇಳಿ, ತಡ ಮಾಡ್ರೆ ಸ್ವಯಂವರಕ್ಕೆ ಹೋಗೋಣ ನಡೆಯುವಂತವಳಾಗು. ಯಾಕಾಗಲಲ್ಲದು? ಹೇ ಅಪ್ಪ ಸಾರಥಿ, ಸ್ವಯಂವರಕ್ಕೆ ರಥವನ್ನು ಹೊಡೆಯುವಂತವನಾಗು. ಬಲ ಹಲಲಲಲಲಲಲ, ಏ ಮಿತ್ರನಾದ ಕಾರಣ, ಹೇ ದುರ್ಯೋಧನ, ಈ ಪತ್ರದ ವಾರ್ತೆಯು ಏನಿರುವುದು? ದೂತನಿಂದ ಬಂದ ಡಂಗುರದ ವಾರ್ತೆ ಚಂದನದಿಂದ ಬಿತ್ತರಿಸುವಂತನಾಗಯ್ಯ ದೂತನೇ. ಹೇ ಮಿತ್ರ ಸುಯೋಧನ ಸಾರುವ ಭೂಮ, ಏ ಮಿತ್ರನಾದ ಕರ್ಣ, ದೂತನಿಂದ ಬಂದ ಪತ್ರದ ವಾರ್ತೆಯು ಹೀಗಿದೆ. ಏನಿರುವುದು? ಆ ಪಾಂಚಾಲ ದೇಶದ ಅರಸನಾದ ದ್ರುಪದ ರಾಜನು ತನ್ನ ಮುದ್ದಿನ ಮಗಳಾದ ದ್ರೌಪದಿಯ ಮದುವೆಯ ಸಲುವಾಗಿ ಸ್ವಯಂವರವನ್ನು ಏರ್ಪಡಿಸಿದ್ದಾನಂತೆ. ಆ ಸ್ವಯಂವರದಲ್ಲಿ ಯಾವ ವೀರನು ಜಯಶಾಲಿಯಾಗುತ್ತಾನೋ ಅವನಿಗೆ ಅವನ ಮಗಳನ್ನು ಕೊಟ್ಟು ಮದುವೆಯ ಮಾಡುತ್ತಾನಂತೆ. ತಿಳಿಯಿತೆ ಮಿತ್ರ? ಏ ಮಿತ್ರನಾದ ಕರ್ಣ, ಹೇ ದುರ್ಯೋಧನ, ಆ ದ್ರುಪದ ರಾಜನು ತನ್ನ ಮುದ್ದಿನ ಮಗಳಾದ ದ್ರೌಪದಿಯ ಮದುವೆಯ ಸಲುವಾಗಿ ಸ್ವಯಂವರವನ್ನು ನಿರ್ಮಿಸಿರುವನೇ. ಹೇ ಮಿತ್ರ ಹೇಳುತ್ತೇನೆ ಕೇಳಂತವನಾಗು. ಹೇ ದುರ್ಯೋಧನ, ಅದೇನಿರೋದು ಹೇಳುವಂತನಾಗು. ಮಿತ್ರ ಕೆಳೆಯ ವಿಜಯ ವಿಜಯದ ಮಾಲೆಯನ್ನು ಹಾಕಿಸಿಕೊಳ್ಳುವೆ, ವಿಜಯದ ಮಾಲೆಯನ್ನು ಹಾಕಿಸಿಕೊಳ್ಳುವ ಬೇಗನೆ ನಡೆಯ. ನಮ್ಮ ರಥವನ್ನು ಸ್ವಯಂವರಕ್ಕೆ ಹಾರಿಸುವಂತ ನಾಗು ಎಲೆ ದೂತ. ಮಹಾಪ್ರಭು, ಎಲ್ಲ ರಾಜ್ಯದಿಂದ ರಾಜಕುಮಾರರು ಬಂದಿರುವರು ಏನು? ಹೌದು ಮಹಾಪ್ರಭು, ಎಲ್ಲ ರಾಜ್ಯದ ರಾಜ ಮಹಾರಾಜರು ಈ ಸ್ವಯಂವರಕ್ಕೆ ಬಂದಿರುವರು. ಎಲೆ ದೂತ. ಹೇ ಮಹಾಪ್ರಭು, ಶ್ರೀಕೃಷ್ಣ ಪರಮಾತ್ಮನ ಸಾಕ್ಷಿಯಾಗಿ ಈ ಸ್ವಯಂವರವನ್ನು ಶುರು ಮಾಡೋಣ ವೇಣು. ಹೇ ಮಹಾರಾಜರೇ. ಹೇ ದೂತ, ಈ ಸ್ವಯಂವರ ಶುರು ಮಾಡುವ ಮೊದಲು ಈ ಸ್ವಯಂವರದ ಪದ್ಧತಿಯನ್ನು ಹೇಳಿ. ಶುರು ಮಾಡುವಂತವರಂದ್ರೆ ದ್ರುಪದ ಮಹಾರಾಜರೇ. ಹೇ ದೂತ. ಹೇ ದ್ರುಪದ ಮಹಾರಾಜ, ಈ ಸ್ವಯಂವರದ ನಿಯಮವೇನೆಂದರೆ ಏನಿರುವುದು? ಮೇಲೆ ಕಟ್ಟಿರುವ ಮೀನನ್ನು ಪ್ರತಿಬಿಂಬವನ್ನು ನೋಡಿ, ನೀರಿನಲ್ಲಿ ಪ್ರತಿಬಿಂಬವನ್ನು ನೋಡಿ, ಯಾರು ಮಸ್ತ್ಯಯಂತ್ರವನ್ನು ಭೇದಿಸುವರು ಅವರಿಗೆ ನನ್ನ ಮುದ್ದಿನ ಮಗಳಾದ ದ್ರೌಪದಿಯನ್ನು ಕೊಟ್ಟು ಮದುವೆ ಮಾಡೋಣ. ಹೇ ರಾಜ ಮಹಾರಾಜರೇ. ಹೇ ಮಹಾಪ್ರಭು, ಬನ್ನಿ ನಿಮ್ಮ ನಿಮ್ಮ ಶೌರ್ಯವನ್ನು ತೋರಿಸುವಂತವರಾಗಿರಿ. ಯಾಕಾಗಲಲ್ಲ. ಹೇ ಮಿತ್ರನಾದ ಕರ್ಣ. ಹೇ ದುರ್ಯೋಧನ, ಇನ್ನೇಕೆ ವಿಳಂಬ? ತಡ ಮಾಡದೆ ಈ ಸ್ವಯಂವರವನ್ನು ಜಯಿಸುವೆನು. ಹೇ ದ್ರುಪದ ಮಹಾರಾಜ, ಹೇ ದುರ್ಯೋಧನ, ಈ ಸ್ವಯಂವರದ ವಿಜಯದ ಮಾಲೆಯನ್ನು ದ್ರೌಪದಿಯ ಕೈಯಲ್ಲಿ ಕೊಟ್ಟು ನನ್ನ ಮುಂದೆ ನಿಲ್ಲಿಸುವಂತವನಾಗು. ತೀತೆ ದ್ರುಪದ ಮಹಾರಾಜ. ಹೇ ದುರ್ಯೋಧನ. ಹೇ ದುರ್ಯೋಧನ. ಹೇ ಕೃಷ್ಣ, ಮತ್ಸ್ಯಯಂತ್ರನು ಭೇದಿಸುವ ಮೊದಲು ದ್ರೌಪದಿ ಹೆಸರನ್ನು ಎತ್ತುವಂತಿಲ್ಲ. ಇದು ಸ್ವಯಂವರದ ಪದ್ಧತಿಯಾಗಿರುತ್ತೆ, ತಿಳಿಯಿತೇ ದುರ್ಯೋಧನ. ಹೇ ಕೃಷ್ಣ. ಹೇ ದುರ್ಯೋಧನ, ಈ ಸ್ವಯಂ ಮತ್ಸ್ಯ ಭೇದ ಯಂತ್ರವನ್ನು ಅಯ್ಯ ಬಲ ಒಂದು ಚೆಂದಾಡಿ ಬಿಡುವೆನು, ಕಣ್ ತುಂಬಾ ನೋಡುವಂತವನಾಗು. ಹೇ ದುರ್ಯೋಧನ. ಹೇ ಕೃಷ್ಣ, ಮೊದಲು ಈ ಧನಸ್ಸನ್ನು ಎತ್ತುವಂತವನಾವು, ಆಮೇಲೆ ಮತ್ಸ್ಯಯಂತ್ರವನ್ನು ಭೇದಿಸುವಂತವನಾವು. ಯಾಕಾಗಲಲ್ಲದು. ಹೇ ದ್ರುಪದ ರಾಜ. ಹೇ ದುರ್ಯೋಧನ. ಹೇ ಕೃಷ್ಣ. ಹೇ ದುರ್ಯೋಧನ, ಈ ಮತ್ಸ್ಯಯಂತ್ರವನ್ನು ಕ್ಷಣಾರ್ಧದಲ್ಲೇ ಭೇದಿಸುತ್ತೇನೆ, ಕಣ್ ತುಂಬಾ ನೋಡುವಂತವರಾಗಿರಿ. ಯಾಕಾಗಲದು. ಏನಿದು, ಎಷ್ಟು ಘನತರವಾಗಿದೆಯಲ್ಲ ಈ ಧನಸನ್ನು ಎತ್ತಲಾರದೆ ನನ್ನ ಮೈ ಮೇಲೆ ಹಾಕಿಕೊಂಡು ಬಿದ್ದೇನಲ್ಲ. ಅಯ್ಯೋ ಶಿವ ಶಿವ ಶಂಭೋ ಶಂಕರ, ಘಾತವಾಯಿತು ಘಾತವಾಯಿತು. ಹೇ ಮಿತ್ರನಾದ ಕರ್ಣ. ಹೇ ದುರ್ಯೋಧನ, ಈ ಧನಸಿನ ಭಾರವನ್ನು ನಾನು ಸಹಿಸಲಾರೆನು. ಈ ಧನಸಿನಿಂದ ನನ್ನನ್ನು ಪಾರು ಮಾಡುವಂತವನ ಯಾ ಮಿತ್ರನಾದ ಕರ್ಣ. ಅಯ್ಯ ಕರ್ಣ ದೇವನೇ. ಹೇ ದ್ರೌಪದಿ ದೇವಿ, ಪೌರುಷದಿಂದ ಬಂದ ನಿಮ್ಮ ಮಿತ್ರನು ನಮ್ಮ ತಂದೆಯವರು ಏರ್ಪಡಿಸಿದ ಸ್ವಯಂವರದ ಧನಸ್ಸನ್ನು ಎತ್ತಲಾಗದೆ ಮೈ ಮೇಲೆ ಹಾಕಿಕೊಂಡು ಹೇಗೆ ಒದ್ದಾಡುತ್ತಿದ್ದಾರೆ ನೋಡುವಂತವರಾಗಿರಿ. ಅವರನ್ನು ನೋಡಿದರೆ ನನಗೆ ಅಯ್ಯೋ ಅನಿಸುತ್ತದೆ, ಬೇಗನೆ ಅವರನ್ನು ಪಾರು ಮಾಡುವಂತವರಾಗಿರಯ್ಯ ಕರ್ಣ ದೇವನೇ. ಎಲೈ ದ್ರೌಪದಿಯೇ, ಈ ತುಂಬಿದ ಸಭೆಯಲ್ಲಿ ನೀ ನನ್ನನ್ನು ನೋಡಿ ನಕ್ಕು ಅಪಹಾಸ್ಯ ಮಾಡಿದೆಯಲೈ. ಮೂರ್ಖಳಾದ ದ್ರೌಪದಿಯೇ, ಈ ಸೇಡನ್ನು ಒಂದಿಲ್ಲ ಒಂದು ದಿನ ತೀರಿಸಿಕೊಳ್ಳದೆ ಬಿಡಲಾರೇನು. ಎಲ್ಲೋ ಮಿತ್ರನಾದ ಕರ್ಣ. ಹೇ ಸುಯೋಧನ ಸಾರ್ವಭೌಮ, ಈ ಧನಸಿನ ಭಾರವನ್ನು ನಾನು ಸಹಿಸಲಾರೆನು, ಬೇಗನೆ ಇದರಿಂದ ನನ್ನನ್ನು ಪಾರು ಮಾಡುವಂತವನಾಗ ಯಾಕೆ ಕರ್ಣನೇ? ಯಾಕಾಗಲಲ್ಲದು ಮಿತ್ರ, ಹೇ ದುರ್ಯೋಧನ, ಹೇ ಕರ್ಣ, ಈ ಧನಸ್ಸನ್ನು ನಾನು ಎತ್ತುತ್ತೇನೆ, ನೀನು ಪಾರಾಗುವಂತನಾಗು. ಯಾಕಾಗಲಲ್ಲ ಅದು. ಹೇ ಮಿತ್ರ, ಹೇ ಕರ್ಣ, ಈ ಮಚ್ಚೇಂದ್ರವನ್ನು ನಾನು ಕ್ಷಣ ಮಾತ್ರದಲ್ಲಿ ಭೇದಿಸುತ್ತೇನೆ. ನೀನು ಕೆಲ ಕಾಲ ವಿಶ್ರಾಂತಿಯನ್ನು ತೆಗೆದುಕೊಳ್ಳುವಂತನಾಗು. ಯಾಕಾಗಲಲ್ಲದು. ಹೇ ಶ್ರೀಕೃಷ್ಣ ದೇವ, ಹೇ ಕರ್ಣ, ಈ ಧನಸ್ಸನ್ನು ನಾನು ಎತ್ತಿದ್ದೇನೆ, ನೋಡುವಂತನಾಗು. ಹೌದು ಕರ್ಣ, ಧನಸ್ಸನ್ನೇನೋ ಎತ್ತಿರುವರಿ, ಉತ್ತರವನ್ನು ಭೇದಿಸುವಂತವನಾಗು. ಯಾಕಾಗಲಲ್ಲದು. ಹೇ ಶ್ರೀಕೃಷ್ಣ ದೇವ, ಹೇ ಕರ್ಣ, ಹೇ ದ್ರುಪದ ರಾಜ, ಹೇ ಕರ್ಣದೇವ, ಈ ಮಚ್ಚೇಂದ್ರವನ್ನು ಕ್ಷಣ ಮಾತ್ರದಲ್ಲಿ ಭೇದಿಸುತ್ತೇನೆ, ನೋಡುವಂತರಾಗಿರಿ. ಯಾಕಾಗಲದು. ಓಂ ಸೂರ್ಯದೇವಾಯ ನಮಃ. ಓ ಜಯ, ಜಯ ದೊರೆಯಲಿಲ್ಲ, ಜಯ ದೊರೆಯಲಿಲ್ಲ. ಗುರಿ ತಪ್ಪಿತು, ಗುರಿ ತಪ್ಪಿತು. ಕರ್ಣದೇವನ ಗುರಿ ತಪ್ಪಿತು. ಮತ್ತಾರಿದ್ದಾರೆ ಬಂದು ಈ ಧನಸ್ಸನ್ನು ಎತ್ತುವಂತವರಾಗಿರಿ. ಹೇ ಬ್ರಾಹ್ಮಣ ಉತ್ತಮರೇ, ಹೇ ಪರಮಾತ್ಮ, ನಿಮ್ಮಲ್ಲಿ ಯಾರಾದರೂ ಧನಸ್ಸನ್ನು ಎತ್ತಿ ಮಚ್ಚ ಯಂತ್ರವನ್ನು ಭೇದಿಸುವರಿದ್ದರೆ ಧನಸ್ಸನ್ನು ಎತ್ತಬಹುದು. ಹೇ ಕೃಷ್ಣ, ಹೇ ದುರ್ಯೋಧನ, ಈ ಬ್ರಾಹ್ಮಣರಿಗೆ ಬಿಲ್ಲಿನ ವಿಷಯ ಏನು ಗೊತ್ತಿರೋದು? ಮದುವೆ ಮುಂಜಿ ಕಾರ್ಯಗಳಲ್ಲಿ ಉಕ್ಕಿ ಪೈಸ ತಿನ್ನುವುದೊಂದೇ ಗೊತ್ತು ಇರೋ ಇವರಿಗೆ ಬಿಲ್ಲು ವಿದ್ಯೆಯು ಹೇಗೆ ಗೊತ್ತಿರೋದು? ಇವರ ಧನಸ್ಸನ್ನು ಎತ್ತುವರೇ ಕೃಷ್ಣ. ಹೇ ದುರ್ಯೋಧನ, ಹೇ ಕೃಷ್ಣ, ಧನಸ್ಸನ್ನು ಯಾರಾದರೂ ಎತ್ತಬಹುದು, ಇದು ಸ್ವಯಂವರದ ಪದ್ಧತಿಯಾಗಿರುತ್ತದೆ, ತಿಳಿಯಿತೇ ದುರ್ಯೋಧನ? ಹೇ ಕೃಷ್ಣ, ಹೇ ದುರ್ಯೋಧನ, ಏನು ಹೇಳಿದ ಹಾಗೆ ಈ ಬ್ರಾಹ್ಮಣರು ಬಿಲ್ಲನ್ನು ಎತ್ತುವರೆ, ಎತ್ತಲಿ ನಾನು ನೋಡೇ ಬಿಡುತ್ತೇನೆ. ಅಯ್ಯ ಶ್ರೀಕೃಷ್ಣ ಪರಮಾತ್ಮ, ಹೇ ಅರ್ಜುನ ದೇವ, ನಿನ್ನ ದಯದಿಂದ ಮಸ್ತ ಯಂತ್ರವನ್ನು ಭೇದಿಸಿದನು, ಬೇಗನೆ ಅಪ್ಪಣೆಯನ್ನು ದಯ ಪಾಲಿಸುವಂತನು. ಯಾಕಾಗಲಲ್ಲದು. ಹೇ ಶ್ರೀಕೃಷ್ಣ ಪರಮಾತ್ಮ, ಹೇ ಅರ್ಜುನ, ಈ ಮಾಸ್ತ್ರ ಯಂತ್ರವನ್ನು ದಯಪಾಲಿಸಲು ಶಕ್ತಿಯನ್ನು ದಯಪಾಲಿಸುವಂತನು. ಯಾಕಾಗಲಲು ಅರ್ಜುನ, ಈ ಮಾಸ್ತ್ರ ಯಂತ್ರವನ್ನು ಭೇದಿಸಲು ನನ್ನ ಪೂರ್ಣ ಶಕ್ತಿಯನ್ನು ಕೊಟ್ಟಿರುತ್ತೇನೆ, ಈ ಮಾಸ್ತ್ರ ಯಂತ್ರವನ್ನು ಭೇದಿಸಿ ಜಯಶಾಲಿಯಾಗಿ ಬಾ. ಯಾಕಾಗಲಲ್ಲದು. ಜೈ ಭವಾನಿ. ಹಾ, ಜಯ ದೊರೆಯಿತು, ಜಯ ದೊರೆಯಿತು. ಮಾರು ವೇಷದಲ್ಲಿ ಬಂದು ಅರ್ಜುನನಿಗೆ ಜಯ ದೊರೆಯಿತು. ಹೇ ಗೊಲ್ಲ ಕೃಷ್ಣ, ಪಂಚ ಪಾಂಡವರು ಮಾರು ವೇಷದಲ್ಲಿ ಬಂದು ಅವರಿಗೆ ಜಯ ದೊರಕುವಂತೆ ಮಾಡಿದ ಯಾ ಗೊಲ್ಲ ಕೃಷ್ಣ? ಎಲ್ಲವೋ ಗೊಲ್ಲ ಕೃಷ್ಣ, ದುರ್ಯೋಧನ, ಎಲ್ಲವೋ ಮೋಸಗಾರ. ಏ ದುರ್ಯೋಧನ, ಪಂಚ ಪಾಂಡವರ ಈ ಸ್ವಯಂವರದಲ್ಲಿ ದ್ರೌಪದಿಯನ್ನು ಗೆದ್ದು ಹೋದರೆ ಒಂದಿಲ್ಲ ಒಂದು ದಿನ ನಾನು ಕದ್ದು ಒಯ್ಯದೆ ಬಿಡಲಾರೇನು. ಏ ಮಿತ್ರನಾದ ಕರ್ಣ, ಏ ದುರ್ಯೋಧನ, ನಮಗೆ ಅಪಮಾನ ಆದ ಸ್ಥಳದಲ್ಲಿ ಒಂದು ಕ್ಷಣ ನಿಲ್ಲುವುದು ಬೇಡ. ಬೇಗನೆ ನಮ್ಮ ರಥವನ್ನು ಬಿಡಾರಕ್ಕೆ ಹೊಡೆಯುವಂತನಾಗ ಯಾಕೆ ಕರ್ಣನೇ? ಯಾಕಾಗಲಲ್ಲದು. ಎಲ್ಲ ಸಾರತೆ, ನಮ್ಮ ರಥವನ್ನು ಬಿಡಾರಕ್ಕೆ ಹಾರಿಸುವಂತನಾಗು. ಯಾಕಾಗಲ್ಲ. ದದ್ದು ತಯಾದ ನಮ್ ದದ್ದು ತಯಾದ ನಮ್ ದದ್ದು ತಾಯ್ ದದ್ದು ತೋಂದಳ. ಹೇ ದ್ರಪದ ರಾಜ, ಹೇ ಶ್ರೀಕೃಷ್ಣ ದೇವ, ಮತ್ಸ್ಯ ಯಂತ್ರವನ್ನು ಭೇದಿಸಿದ್ರವರು ಬೇರಾರು ಅಲ್ಲ, ಮಧ್ಯ ಪಾಂಡವನ ಆದ ಅರ್ಜುನ. ಆದ್ದರಿಂದ ಈ ಕ್ಷಣದಲ್ಲಿ ಪಾಂಡವರು ನಿನ್ನ ಅಳಿಯಂದಿರಾದರು, ಹಾಗೆ ದ್ರೌಪದಿ ಪಾಂಡವರ ಪತ್ನಿಯಾದರು. ಅಂತೆಯೇ ದ್ರೌಪದಿ ವ್ರತವು ಈಡೇರಿದಂತಾಯಿತು. ತಿಳಿಯಿತೇ ದ್ರಪದ ರಾಜ, ಈಗಲೇ ದ್ರೌಪದಿ ಕೈಯಾಗೆ ವಿಜಯ ಮಾಲೆಯನ್ನು ಕೊಟ್ಟು ಅರ್ಜುನನಿಗೆ ವಿಜಯ ಮಾಲೆಯನ್ನು ಹಾಕಿಸುವಂತವನಾಗು. ಹೇ ಶ್ರೀಕೃಷ್ಣ ದೇವ, ಹೇ ದ್ರಪದ ರಾಜ, ನಿನ್ನ ಆಜ್ಞೆಯಂತೆ ಸ್ವಯಂವರವು ವಿಜಯದಿಂದ ನಡೆಯಿತು. ಹೇ ಅಮ್ಮ ಮಗಳೇ, ಹೇ ಪಿತಾಶ್ರೀ, ಈ ವಿಜಯದ ಮಾಲೆಯನ್ನು ಅರ್ಜುನ ಕೊರಳಿಗೆ ಹಾಕುವಂತವಳಾಗು. ಯಾಕಾಗಲಲ್ಲದು. ಹೇ ಪಿತಾಶ್ರೀ ಮತ್ತು ಶ್ರೀಕೃಷ್ಣ ಪರಮಾತ್ಮ, ನಿಮ್ಮೆಲ್ಲರ ಆಶೀರ್ವಾದದಿಂದ ನನ್ನ ಸ್ವಯಂವರವು ಇಂದು ನೆರವೇರುವಂತಾಯ್ತು. ಹೇ ಮನ್ಮಥ ರಾಜ, ಹೇ ದ್ರೌಪದಿಯೇ, ನನ್ನ ನುಡಿಯನ್ನು ಲಾಲಿಸುವಂತವಳ. ಅದೇನಿರುವುದು ಹೇಳುವಂತಳು. ಮನ್ಮಥ ರಾಜ ಮಾರಾಜನಾಗಂಬೇರನಾಯ್ ನೀ ಬಾರಯ್ಯ. ಮಾಲಿಯನೋ ಹಾಕುವೆ ನಾ ನಿನಗೆ ಆ